ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನು ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಜ್ಯದ ಹಲವು ಭಾಗಗಳಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿದೆ ಮೆದುಳು ಜ್ವರ. ಇದಕ್ಕೆ ಕಾರಣ ಜಾಪನೀಸ್ ಎನ್ಸೆಫಲೈಟಿಸ್ ವೈರಾಣು. ಇದು ಸೊಳ್ಳೆ ಮೂಲಕ ಬಹುಬೇಗ ಹರಡುತ್ತದೆ. ಇದೊಂದು ಮಾರಕ ರೋಗ. ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿಸದಿದ್ದರೆ ನರದೌರ್ಬಲ್ಯ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯ ಉಂಟಾಗಬಹುದು. ಎಚ್ಚರ. ರಾಜ್ಯದಲ್ಲಿ ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ತುಮಕೂರು, ರಾಮನಗರ, ಉಡುಪಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಜೆಇ ಲಸಿಕಾ ಅಭಿಯಾನ ನಡೆಯಲಿದೆ. ಡಿಸೆಂಬರ್ 5 ರಿಂದ 3 ವಾರಗಳ ಕಾಲ ನಡೆಯಲಿದೆ ಜೆಇ ಲಸಿಕಾ ಅಭಿಯಾನ. 1 ರಿಂದ 15 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಜೆಇ ಲಸಿಕಾ ಅಭಿಯಾನದಲ್ಲಿ ತಪ್ಪದೇ ಲಸಿಕೆ ಹಾಕಿಸಿ. ಬನ್ನಿ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗ್ನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು. 1,400 ಬಗೆಯ ಔಷಧಗಳು, 220 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು. ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು. ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್, ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1,000 ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೆ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು. ಇಲ್ಲ, ಈ ಎಲ್ಲ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಆಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಮಗ್ರ ಕೀಟ ನಿರ್ವಹಣೆ. ಈ ಕುರಿತು ಇಂದೂಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ಸಾಕಷ್ಟು ಮುಂಗಾರು ಬೆಳೆಯಲ್ಲಿ ಬೆಳವಣಿಗೆ ಆಗಿದೆ. ನೀವೆಲ್ಲ ಪೈರನ್ನು ಬಿತ್ತಿದ್ದೀರಾ, ಬೆಳೆಯನ್ನು ಕಾದು ನೋಡ್ತಾ ಇದ್ದೀರಿ. ಸಾಕಷ್ಟು ಮಳೆಗಾಲ ಬೇರೆ, ಹೀಗಾಗಿ ಇವತ್ತು ನಮ್ಮ ಪೈರನ್ನು ಕೀಟಗಳು ಬಾಧಿಸೋ ಸಾಧ್ಯತೆ ಜಾಸ್ತಿ. ಆ ನಿಟ್ಟಿನೊಳಗೆ ಇವತ್ತು ಸಮಗ್ರ ಕೀಟ ನಿರ್ವಹಣೆ ಕುರಿತಂತೆ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ನಾವು ಬೆಳೆದ ಪೈರು ನಮ್ಮ ಕೈಗೆ ಬರಬೇಕು ಅಂತಂದರೆ ಕೀಟಗಳ ನಿರ್ವಹಣೆ ಮಾಡಲೇಬೇಕಾಗ್ತದೆ. ಅದರಲ್ಲಿ ಸಾಕಷ್ಟು ಪದ್ಧತಿಗಳಿದೆ. ಸಮಗ್ರ ಕೀಟ ನಿರ್ವಹಣೆ ಅಂದ್ರೇನು, ಈ ಬಗ್ಗೆ ಇವತ್ತು ವಿಸ್ತೃತ ಮಾಹಿತಿ ಮಾಡಿಕೊಡಲಿಕ್ಕೆ ಇಂದೂಧರ್ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಇಂದೂಧರ್ ಹಿರೇಮಠ್ ಅವರು ಧಾರವಾಡದ ವಾಲ್ಮಿ ಅಂದರೆ ಜಲ ಮತ್ತು ನಿರ್ವಹಣೆ ಸಂಸ್ಥೆ, ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ರೈತ ಬಾಂಧವರೇ, ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಇಂದೂಧರ್ ಹಿರೇಮಠ್. ನಮಸ್ಕಾರ ಶರಣಬಸವ ಚೋಳಿನ್ ಸರ್ ಅವರಿಗೆ. ಇಂದೂಧರ್ ಹಿರೇಮಠ್ ಅವರೇ, ಇವತ್ತು ನಮ್ಮ ರೈತ ಬಾಂಧವ ಸಾಕಷ್ಟು ಕಷ್ಟ ನಷ್ಟಗಳನ್ನು ಎದುರಿಸುವಂತಾಗಿದೆ. ಯಾಕಂದರೆ ವಿಶೇಷವಾಗಿ ಒಣ ಬೇಸಾಯ ಮಾಡ್ತಾ ಇರುವಂಥ ರೈತನಿಗೆ ಮಳೆ ಮೇಲೆ ಅವಲಂಬಿತ ಆಗ್ತಾನೆ. ಹೌದು ಸರ್. ಇವತ್ತು ಮಳೆ ಆದರೆ ಪೀಕು, ಆಮೇಲೆ ಕೈಗೆ ಪೀಕ್ ಬಂದಾಗ ಮಳೆ ಬಂದರೆ ಇನ್ನೂ ಕಷ್ಟ. ಹೀಗಾಗಿ ಸಾಕಷ್ಟು ತೊಂದರೆಗಳು ಇದೆ. ಮಳೆ ಬಂದಾಗ ಅದನ್ನು ನಾವು ಪೀಕನ್ನು ನಿರ್ವಹಣೆ ಮಾಡಬೇಕಾಗ್ತದೆ, ಪೈರನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ಸಾಕಷ್ಟು ಸಂಕಷ್ಟಗಳು ಇರೋ ಮಧ್ಯೆ ಈ ಕೀಟಗಳ ಬಾಧೆ ಕೂಡ ನಮ್ಮ ರೈತನಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಆ ನಿಟ್ಟಿನೊಳಗೆ ಸಮಗ್ರ ಕೀಟ ನಿರ್ವಹಣೆ ಅಂದ್ರೇನು, ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ವಿಸ್ತೃತ ಮಾಹಿತಿಯನ್ನು ಕೊಡ್ಬೋದಾ? ನಮಸ್ತೆ ಸರ್. ತಾವು ಹೇಳ್ದಂಗೆ ರೈತನಿಗೆ ಸಾಕಷ್ಟು ಬೆಳೆ ಬೆಳೆಯೋದ್ರೊಳಗೆ ಸಾಕಷ್ಟು ಸಮಸ್ಯೆಗಳು ಅದಾವ. ಅದರೊಳಗೆ ಮುಖ್ಯವಾಗಿ ಕೀಟಗಳ ಬಾಧೆ, ರೋಗಗಳ ಬಾಧೆ, ಕಳೆಗಳ ಬಾಧೆ ಕಂಡುಬರ್ತಾ ಇದೆ. ಇವುಗಳನ್ನೆಲ್ಲ ಸೇರಿಕೊಂಡು ನಾವು ಪೀಡೆಗಳು, ಬೆಳೆಗೆ ಬರ್ತಕ್ಕಂಥ ಪೀಡೆಗಳು ಅಂತ ಹೇಳ್ತೀವಿ. ಇವುಗಳೊಳಗೆ ಇವತ್ತಿನ ದಿವಸ ನಾವು ಮುಖ್ಯವಾಗಿ ಕೀಟ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ಸಮಗ್ರ ಕೀಟ ನಿರ್ವಹಣೆನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಸ್ವಾತಂತ್ರ್ಯ ಬಂದ ನಂತರ ಜನಸಂಖ್ಯೆಗೆ ಆಧಾರವಾಗಿ ಆಹಾರ ಭದ್ರತೆ ಒದಗಿಸುವ ಸಂಬಂಧ ಅನೇಕ ಆವಿಷ್ಕಾರಗಳು ಬಂದವು. ಅದರೊಳಗೆ ಮುಖ್ಯವಾಗಿ ಹೈಬ್ರಿಡ್ ತಳಿಗಳು ಬಂದವು. ಈ ಹೈಬ್ರಿಡ್ ತಳಿಗಳಿಗೆ ಇಳುವರಿ ಹೆಚ್ಚು ಮಾಡಬೇಕಂತಂದ್ರೆ ಕೃಷಿ ಪರಿಕರಗಳ ಅವಶ್ಯಕತೆ ಹೆಚ್ಚಾಯಿತು. ಅದರಲ್ಲಿ ಮುಖ್ಯವಾಗಿ ರಸಗೊಬ್ಬರಗಳ ಬಳಕೆ ಹೆಚ್ಚಾಯಿತು. ರಸಗೊಬ್ಬರಗಳ ಬಳಕೆ ಹೆಚ್ಚಾದಂಗೆಲ್ಲ ಮುಖ್ಯವಾಗಿ ರಸಗೊಬ್ಬರದೊಳಗೆ ಮತ್ತು ಯೂರಿಯ ಗೊಬ್ಬರದ ಬಳಕೆ ಹೆಚ್ಚಾಯಿತು. ಈ ಯೂರಿಯ ಗೊಬ್ಬರಗಳ ಬಳಕೆ ಹೆಚ್ಚಾದಂಗೆ ಬೆಳೆಯೊಳಗೆ ನಮ್ಗೆ ಎಲೆ ಮೃದುತ್ವ ಹೆಚ್ಚಾಯಿತು, ಅಂದರೆ ಸಕ್ಕುಲೆನ್ಸ್ ಹೆಚ್ಚಾಯಿತು. ಮೃದುತ್ವ ಹೆಚ್ಚಾದಂಗೆಲ್ಲ ಕೀಟಗಳ ಬಾಧೆ ಹೆಚ್ಚಾಯಿತು. ಈ ಕೀಟಗಳ ಬಾಧೆ ಹೆಚ್ಚಾದಂಗೆಲ್ಲ ರಾಸಾಯನಿಕ ಕೀಟನಾಶಕಗಳ ಬಳಕೆ ಹೆಚ್ಚಾಯಿತು. ಈ ರಾಸಾಯನಿಕ ಕೀಟಗಳ ಬಾಧೆ ಹೆಚ್ಚಾದಂಗೆಲ್ಲ ಮತ್ತು ನಮ್ಗೆ ಅನೇಕ ಸಮಸ್ಯೆಗಳು ಉದ್ಭವ ಆದವು. ಈ ರಾಸಾಯನಿಕ ಕೀಟನಾಶಕಗಳ ಬಳಕೆ ಮಾಡಬೇಕಂತಂದ್ರೆ ಅತಿಯಾದ ರಾಸಾಯನಿಕಗಳ ಬಳಕೆ ಆದಾಗ ಅವು ಕೀಟನಾಶಕಗಳಿಗೆ ಕೀಟಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡವು. ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡಾಗ ಮತ್ತೊಂದು ಸಮಸ್ಯೆ ಉದ್ಭವ ಆಯಿತು. ರೈತರು ಹೆಚ್ಚೆಚ್ಚಿಗೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಕೆ ಹೆಚ್ಚು ಮಾಡಕತ್ತಿದ್ರು. ನಾವು ಹೇಳ್ತಕ್ಕಂಥ ವಿಜ್ಞಾನಿಗಳು ಹೇಳ್ತಕ್ಕಂಥ ಪ್ರಮಾಣಕ್ಕಿಂತನೂ ಕೀಟನಾಶಕಗಳ ಬಳಕೆಯನ್ನು ಹೆಚ್ಚು ಮಾಡಕತ್ತಿದ್ರು. ಸೊ ನಿರೋಧಕ ಶಕ್ತಿ ಹೆಚ್ಚಾಯಿತು, ಕೀಟನಾಶಕಗಳ ಬಳಕೆ ಹೆಚ್ಚಾಯಿತು. ಇದು ಹೆಚ್ಚಾದಂಗೆಲ್ಲ ಖರ್ಚು ಹೆಚ್ಚಾಯಿತು. ಖರ್ಚು ಹೆಚ್ಚಾದಾಗಲ್ಲ ರೈತರಿಗೆ ಬರ್ತಕ್ಕಂಥ ಆದಾಯ ಕಡಿಮೆ ಆಯಿತು. ಇಷ್ಟಾದ ಮೇಲೂ ಸಹ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಸಾಕಷ್ಟು ಪರಿಸರ ವಾತಾವರಣ ಅದ ಮೇಲೆ ಪರಿಣಾಮ ಬೀರಕತ್ತಿ. ಮಾನವನ ಮೇಲೆ ಸಾಕಷ್ಟು ದುಷ್ಪರಿಣಾಮ, ಪ್ರಾಣಿಗಳ ಮೇಲೆ ದುಷ್ಪರಿಣಾಮಗಳು, ಪಕ್ಷಿಗಳ ಮೇಲೆ ದುಷ್ಪರಿಣಾಮ ಆಗಕತ್ತಿ. ಸೊ ಇವೆಲ್ಲ ಸಮಸ್ಯೆಗಳಿಗೆ ಹಂಗಾರೆ ಪರಿಹಾರ ಏನು, ಹಂಗಾರೆ ಕೀಟಗಳು ಬಂದರೆ ಏನು ಮಾಡಬೇಕು ಅನ್ನೋದಕ್ಕನ್ನು ನಾವು ಇವತ್ತು ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋಣ. ಈಗ ಸಮಗ್ರ ಕೀಟ ನಿರ್ವಹಣೆ ಅಂದ್ರೆ ಕೇವಲ ರಾಸಾಯನಿಕ ಬಳಸೋದಷ್ಟೇ ಅಲ್ಲ, ಬೇರೆ ಬೇರೆ ಪದ್ಧತಿಗಳು, ಬೇರೆ ಬೇರೆ ಒಂದು ಘಟಕಗಳನ್ನು ಅಳವಡಿಸಿಕೊಂಡು ನಾವು ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳ್ತೀವಿ. ಭಾಳ ಸಂತೋಷ ಇಂದ್ರ ಹೆರಮಠ ಅವರೇ. ಈಗ ಅಂದರೆ ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ನೀವು ಸೂಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ಕೀಟ ನಿರ್ವಹಣೆ ಮಾಡೋದು ಏನು ಸರಿ, ಸಮಗ್ರ ಕೀಟ ನಿರ್ವಹಣೆ ಮಾಡೋದು ಯಾಕೆ ಮಾಡಬೇಕು? ಯಾಕಂದರೆ ಇವತ್ತು ಸಮಗ್ರ ಕೀಟ ನಿರ್ವಹಣೆ ಮಾಡೋದ್ರಿಂದ ನಮ್ಮ ಒಂದು ಭೂಮಿಗೆ ಆಗೋ ತೊಂದರೆಯನ್ನು ನಾವು ತಪ್ಪಿಸ್ಬೋದು, ಹಾಗೆಯೇ ರೈತನ ಆದಾಯದಲ್ಲಿ ಆಗೋ ತೊಂದರೆಯನ್ನು ತಪ್ಪಿಸ್ಬೋದು. ಆಮೇಲೆ ಮುಖ್ಯವಾಗಿ ಯಾಕಂದರೆ ಹೆಚ್ಚು ಖರ್ಚು ಬಂದರೆ ಬರೋವಂಥ ಪೀಕ್ನಲ್ಲಿ ಅದರೂ ಸಮಯ ಬಿಡ್ತದೆ, ಹೀಗಾಗಿ ಲಾಭ ಜಾಸ್ತಿ ಆಗೋದಿಲ್ಲ. ಆ ನಿಟ್ಟಿನೊಳಗೆ ಈ ಸಮಗ್ರ ಕೀಟ ನಿರ್ವಹಣೆಯಿಂದ ಲಾಭ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಇದು ಸಮಗ್ರ ಕೀಟ ನಿರ್ವಹಣೆನೇ ಏಕೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಸಮಗ್ರ ಕೀಟ ನಿರ್ವಹಣೆಯನ್ನು ಯಾಕೆ ಮಾಡಬೇಕಂದ್ರೆ ಈಗ ರೈತರಿಗೆ ಖರ್ಚು ಕಡಿಮೆ ಮಾಡಲಿಕ್ಕೆ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಈ ಕೇವಲ ರಾಸಾಯನಿಕ ಔಷಧಗಳಿಂದ ಕೀಟಗಳ ನಿರ್ವಹಣೆ ಆಗ್ತಾ ಇಲ್ಲ, ಇದು ಮುಖ್ಯ ಕಾರಣ. ರೈತನ ಆದಾಯ ಹೆಚ್ಚು ಮಾಡಲಿಕ್ಕೆ ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕು, ಮತ್ತು ಕೀಟಗಳ ಒಂದು ಸಮಗ್ರವಾಗಿ ಹತೋಟಿ ಮಾಡಲಿಕ್ಕೆ. ಈ ಕೆಲವೊಮ್ಮೆ ಏನಾಗಿದೆ, ಕೀಟನಾಶಕಗಳೇ ಔಷಧವಾಗಿಬಿಟ್ಟವು ಕೀಟಗಳಿಗೆ, ಹಾಗಾಗಿ ಅವು ಹತೋಟಿಗೆ ಬರ್ತಾಯಿಲ್ಲ. ಹಾಗಾಗಿ ನಾವು ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕಾದಂಥ ಪ್ರಮೇಯ ಬರ್ತಾ ಇದೆ. ಖರ್ಚು ಕಡಿಮೆ ಮಾಡೋಕ್ಕೆ ನಾವು ಈಗ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾವು ಎಲ್ಲರೂ ಈಗ ಪರಿಸರದೊಳಗೆ ಇರುವುದರಿಂದ ನಮ್ಮ ಆರೋಗ್ಯ ರಕ್ಷಣೆ ಭಾಳ ಮಹತ್ವದ್ದಾಗಿರೋದ್ರಿಂದ ನಾವು ಈ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಮಾಡಲೇಬೇಕಾಗ್ತದೆ. ಇಂದೂರ್ ಹಿರಮಠ ಅವರೇ, ಈಗ ಈ ಸಮಗ್ರ ಕೀಟ ನಿರ್ವಹಣೆ ಘಟಕಗಳ ಬಗ್ಗೆ ನಾವು ವಿಚಾರ ಮಾಡೋದು, ಯಾಕಂದರೆ ಆ ಪದ್ಧತಿ ಗೊತ್ತಾತಂದರೆ ಖಂಡಿತವಾಗಿ ಆಗೋ ನಷ್ಟದಿಂದ ರೈತರನ್ನು ಕಾಪಾಡಬಹುದು, ಆಮೇಲೆ ಕೀಟಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬಹುದು. ಯಾಕಂದರೆ ಇವತ್ತು ಉಪಯೋಗ ಮಾಡುವಂಥ ರಾಸಾಯನಿಕಗಳು ನಮ್ಮ ಕೀಟಗಳಿಗೆ ಮಿತ್ರ ಆಗಿಬಿಟ್ಟವು, ಹೀಗಾಗಿ ಅವೇ ಅವನ ಔಷಧ ಮಾಡಿಕೊಂಡು ಜೀವಂತವಾಗಿ ಇನ್ನೂ ಹೆಚ್ಚು ಪ್ರಖರವಾಗಿ ಒಂದು ಬೆಳೆಯನ್ನು ನಾಶ ಮಾಡ್ತಾ ಇದ್ದಾವೆ. ಆ ನಿಟ್ಟಿನೊಳಗೆ ಸಮಗ್ರ ಕೀಟ ನಿರ್ವಹಣೆ ಘಟಕಗಳು ಯಾವುವು ಮತ್ತು ಏನೇನು ಪದ್ಧತಿಗಳು ಇದರಲ್ಲಿದ್ದಾವೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಪ್ರೊಫೆಸರ್? ಎಸ್ ಸರ್, ಈಗ ನಾವು ಸಮಗ್ರ ಕೀಟ ನಿರ್ವಹಣೆ ಘಟಕ ಹೋಗೋದಕ್ಕಿಂತ ಮುಂಚೆ ಒಂದು ಕೀಟಗಳ ಜೀವನ ಚಕ್ರ ಅಭ್ಯಾಸ ಮಾಡೋದು ಬಹಳ ಮಹತ್ವ ಇದೆ. ಯಾವುದೋ ಒಂದು ಕೀಟ ತೊಗೊಂಡ್ರೆ ಪ್ರಪ್ರಥಮವಾಗಿ ಅದು ತತ್ತಿ ಇಡ್ತದೆ, ತತ್ತಿ 2-3 ದಿವಸದೊಳಗೆ ಕೀಡಿ ಅಂತ, ನೀವೇನು ರೈತರು ಹೆಚ್ಚಾಗಿ ಕೀಡಿ ಅಂತೀರಿ, ಕೀಡಿ ಆಗ್ತದೆ 2-3 ದಿನದೊಳಗೆ. ಆ ಕೀಡಿ ಸುಮಾರು ಬೆಳೆಯನ್ನು 21-28 ದಿನಗಳೊಳಗೆ ಅದು ಬೆಳೆಯನ್ನು ನಿಮ್ಗೆ ಹಾನಿ ಮಾಡ್ತಿರ್ತದೆ. ಎಲೆ ತಿನ್ನೋದಾಗಿರ್ಬೋದು, ಕಾಯಿ ತಿನ್ನೋದಾಗಿರ್ಬೋದು, ಕೀಡಿ ಅದು ಸುಮಾರು 28 ದಿವಸ ಆದಮೇಲೆ ಆಮೇಲೆ ಕೋಶಾವಸ್ಥೆಗೆ ಹೋಗ್ತದೆ. ಮೂರನೇ ಹಂತ ಸುಮಾರು ಕೋಶ ಭೂಮಿಯೊಳಗಿರ್ತದೆ 7-8 ದಿವಸ. ಅದು ಕೋಶ ಏನಾಗ್ತದೆ, 7-8 ದಿವಸ ಆದಮೇಲೆ ಪತಂಗ ಅಥವಾ ನೀವೇನು ಪಾತ್ರಗಿತ್ತಿ ಅಥವಾ ಪತಂಗ ಅಂತೀರಿ, ಪತಂಗ ಆಗ್ತದೆ. ಆ ಪತಂಗ ಮತ್ತು 2-3 ದಿನದೊಳಗೆ ಮತ್ತೆ ಗಂಡು ಹೆಣ್ಣು ಸಂಯೋಗ ಹೊಂದಿ ಮತ್ತೆ ತತ್ತಿ ಇಡ್ತದೆ. ಸೊ ಈ ಒಂದು ಜೀವನ ಚಕ್ರ ಕೀಟದೊಳಗಿರ್ತದೆ. ನಾವು ಅದರೊಳಗೆ ನಾವು ಒಂದು ಲೆಪ್ಡಾಪ್ಟ್ರನ್ ಪೆಸ್ಟ್ ಅಂತ ಹೇಳ್ತೀವಿ, ಅದರೊಳಗೆ ಇವು ಈ ಜೀವನ ಚಕ್ರ ಇರ್ತದೆ. ಇನ್ನೊಂದು ಹೆಮಿಪ್ಟ್ರನ್ ಅಥವಾ ತಿಗಣಿ ಜಾತಿಗೆ ಅಥವಾ ಬಗ್ ಜಾತಿಗೆ ಸೇರಿದಂಥದ್ದು, ಅಲ್ಲಿ 3 ಹಂತಗಳಿರ್ತಾವೆ. ಒಂದು ಅಲ್ಲಿ ತತ್ತಿಗಳು ಇರ್ತಾವೆ, ತತ್ತಿಗಳು ಹೊಡೆದು 2-3 ದಿವಸ ಆದಮೇಲೆ ಮರಿ ಇರ್ತಾವೆ, 8-10 ದಿವಸ ಆ ಮರಿ ಆದಮೇಲೆ ಪ್ರೌಢ ಆಗ್ತಾವೆ, 3ನೇ ಹಂತ. ಈ ಬೇರೆ ಬೇರೆ ಏನದಲ್ಲ, ತತ್ತಿ, ಮರಿ, ಕೋಶ, ಪ್ರೌಢ, ಈ 4 ಹಂತಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಸಮಗ್ರ ಕೀಟ ನಿರ್ವಹಣೆಗೆ. ಹಾಗಾಗಿ ಕೇವಲ ನಾವು ಒಂದೇ ಹಂತ ಅಂದರೆ ನಾವು ರೈತರು ಹೆಚ್ಚಾಗಿ ಏನು ಮಾಡ್ತೀವಿ, ಕೀಡಿ ಬಂದ ಕೂಡ ಕೀಡಿಗೆ ಎಷ್ಟು ಔಷಧ ಹೊಡಿತೀವಿ, ಎಲ್ಲ ಹಂತಗಳನ್ನು ನಾವು ಹತೋಟಿ ಮಾಡಬೇಕಾಗ್ತದೆ. ಈ ಎಲ್ಲ ಹಂತ ಹತೋಟಿ ಮಾಡಬೇಕಾತಂದ್ರೆ ಪ್ರಪ್ರಥಮವಾಗಿ ನಾವು ಮೊದಲೇ ಘಟಕ ಅಥವಾ ಮೊದಲೇ ವಿಧಾನ ಅಂತಂದ್ರೆ ಮಾಗಿ ಉಳುಮೆ ಮಾಡಬೇಕಾಗ್ತದೆ. ಬೇಸಿಗೆ ಒಳಗೆ ಮಾಗಿ ಉಳುಮೆ ಮಾಡೋದ್ರಿಂದ ಸುಮಾರು 2-3 ತಿಂಗಳು ನೀವು ಬೇಸಿಗೆ ಒಳಗೆ ನೇಗಿಲ ಹೊಡೆದು ಬಿಟ್ಟರೆ ಅದೇನು 3ನೇ ಹಂತ ಕೋಶ ಅಂತ ಏನು ಹೇಳ್ತೀವಲ್ಲ, ಆ ಕೋಶ ಹಂತ ನಿರ್ವಹಣೆ ಆಗ್ತದೆ. ನೀವು ಹೆಚ್ಚಾಗಿ ರೈತರು ನೋಡಿರ್ಬೋದು, ಟ್ರ್ಯಾಕ್ಟ್ರಿ ಹೊಡೆಯಾಗ ಹಿಂದೆ ಬೆಳ್ಳಕ್ಕಿ ಬರ್ತಿರ್ತಾವೆ, ಆ ಬೆಳ್ಳಕ್ಕಿ ಏನು ಮಾಡ್ತಾವೆ ಅಂದರೆ ಕೋಶ ತಿಂತಾವೆ. ಸೊ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಐತೆ. ಅದೇ ರೀತಿ ನಾವು 2ನೇ ಪದ್ಧತಿ ಅಥವಾ 2ನೇ ಘಟಕ ಅಂತ ಏನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬೆಳೆ ಪರಿವರ್ತನೆ ಬಹಳ ಮಹತ್ವ ಐತಿ. ಈಗ ರೈತರು ಕೇವಲ ಒಂದೇ ಬೆಳೆ ಬೆಳಿತೀರಿ, ಹತ್ತಿ ಹೊಲಕ್ಕೆ ಹತ್ತಿ ಹಾಕ್ತೀರಿ, ಈಗ ಗೋವಿನ ಜೋಳದಲ್ಲಿ ಗೋವಿನ ಜೋಳ ಹಾಕ್ತೀರಿ, ಕಬ್ಬಿನೊಳಗೆ ಕಬ್ಬಿನ ಹಾಕ್ತೀರಿ, ಒಂದೇ ಥರದ ಬೆಳೆ ಮಾಡೋದ್ರಿಂದನೂ ಸಹ ಕೀಟ ರೋಗಗಳ ಬಾಧೆ ಹೆಚ್ಚಾಗ್ತದೆ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡೋದು, ಆ ಬೆಳೆ ಪರಿವರ್ತನೆಯೊಳಗೆ ಭಾಳ ಮಹತ್ವದ್ದು ಏನಂತಂದ್ರೆ ಏಕದಳ ಪದ್ಧತಿ, ಏಕದಳಗಳನ್ನು ತೆಗೆದು ದ್ವಿದಳಗಳನ್ನು ಹಾಕಬೇಕು, ದ್ವಿದಳಗಳನ್ನು ತೆಗೆದು ಏಕದಳನ್ನು ಹಾಕಬೇಕು. ಇಲ್ಲಿ ಸಹ ಕೀಟಗಳ ನಿರ್ವಹಣೆ ಭಾಳ ಚೆನ್ನಾಗಿ ಆಗ್ತದೆ. ಯಾಕಂದರೆ ಏಕದಳಕ್ಕೆ ಬರತಕ್ಕಂಥ ಕೀಟಗಳು ಹೆಚ್ಚಾಗಿ ದ್ವಿದಳಕ್ಕೆ ಬರಲ್ಲ, ದ್ವಿದಳಕ್ಕೆ ಬರತಕ್ಕಂಥವು ಏಕದಳಕ್ಕೆ ಬರ ಪ್ರಮೇಯ ಕಡಿಮೆ ಇರೋದ್ರಿಂದ ಇಲ್ಲಿ ಸಹ ಕೀಟಗಳ ಹತೋಟಿ ನಮಗೆ ಸಮಗ್ರವಾಗಿ ಆಗ್ತವೆ. ಭಾಳ ಸಂತೋಷ, ವಿಸ್ತೃತವಾದ ಮಾಹಿತಿ ನೀಡ್ತಾ ಇದ್ದೀರಾ. ಈ ಸದ್ಯಕ್ಕೆ ನಮ್ಮ ರೈತ ಬಾಂಧವರು ಬೆಳೀತಾ ಇರೋದು ಗೋವಿನ ಜೋಳ ಬೆಳೀತಾ ಇದ್ದಾರೆ ಅಂತಂದರೆ ಮುಂದೆ ಬೇರೆ ಹಾಕಬೇಕು ಅಂತ ತಾವು ಹೇಳ್ತೇನೆ ಅಂದರೆ ಬದಲಾವಣೆ ಮಾಡ್ತಾ ಹೋದಾಗೆಲ್ಲ ಬದಲಾವಣೆ ಖಂಡಿತವಾಗಿ ಕೂಡ ಆ ಕೀಟಗಳಿಗೆ ಸಾಕಷ್ಟು ಥರ ತೊಂದರೆ ಆಗ್ತದೆ. ಕೀಟಗಳಿಗೆ ಯಾವ ರೀತಿ ಸಿಗುವುದಿಲ್ಲ, ಹಾಂ, ಆಹಾರ ಸಿಗುವುದಿಲ್ಲ, ಹೀಗಾಗಿ ಅವು ಕೀಟಗಳು ಸ್ಥಳಾಂತರ ಮಾಡ್ತಾವೆ ಅಥವಾ ನಶಿಸಿ ಹೋಗ್ತಾವೆ. ಆ ನಿಟ್ಟಿನೊಳಗೆ ತುಂಬ ವಿಸ್ತೃತ ಮಾಹಿತಿ ಇದೆ. ಈಗ ಮುಖ್ಯವಾಗಿ ರೈತ ಮಿತ್ರ ಕೀಟಗಳ ಬಳಕೆ, ಅದು ಕೂಡ ಭಾಳ ಒಂದು ರೀತಿ ಈ ಕೀಟಗಳ ನಿರ್ವಹಣೆಗೆ ಭಾಳ ಅನುಕೂಲ ಆಗ್ತದೆ. ರೈತ ಮಿತ್ರ ಕೀಟಗಳು ಇದ್ದಾಗ ಅವು ಬೇರೆ ಕೀಟಗಳು ಏನು ಪೈರನ್ನ ನಾಶ ಮಾಡ್ತಿರ್ತಾವಲ್ಲ ಅವುಗಳನ್ನು ಈ ಕೀಟಗಳು ತಿಂದುಬಿಡ್ತಾವೆ, ಅದರಿಂದ ಏನಾಗ್ತದೆ ಆ ಒಂದು ಸಮಗ್ರ ಕೀಟ ನಿರ್ವಹಣೆ ಆಗಲಿಕ್ಕೆ ಸಾಧ್ಯ ಅದ. ಈ ರೈತ ಮಿತ್ರ ಕೀಟಗಳ ಬಳಕೆ ಏನಿದೆಯಲ್ಲ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ ಇಂದೂರ್ ಹೆಲ್ಮೆಟ್ ಅವರೇ? ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರೆ ಸರ್. ಒಂದು ಪರಿಸರದೊಳಗೆ ನಾವೇನು ಆಹಾರ ಸರಪಳಿ ಅಂತ ಹೇಳ್ತೀವಿ, ಒಂದೊಂದು ತಿಂದು ಬದುಕ್ತಿರ್ತಾವೆ. ಈಗ ರೈತರಿಗೆ ಬರ್ತಕ್ಕಂಥ ಕೀಟಗಳನ್ನು ಸಹ ಮತ್ತೊಂದು ಕೀಟಗಳನ್ನೇ ತಿಂದು ಅವನ್ನ ಹತೋಟಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೃಷಿಯೊಳಗೆ ನಡೀತದೆ. ಇವಕ್ಕೆ ನಾವು ಮಿತ್ರ ಕೀಟಗಳು ಅಥವಾ ರೈತನ ಮಿತ್ರ ಕೀಟಗಳು ಅಂತ ಹೇಳ್ತೀವಿ. ಈ ರೈತನ ಮಿತ್ರ ಕೀಟಗಳೊಳಗೆ ಮತ್ತು ಎರಡು ಥರ ಬರ್ತಾವೆ. ಒಂದು ಪರಭಕ್ಷಕಗಳು ಅಂತೇಳಿ, ಅಂದರೆ ಏನು, ಕೀಟಗಳನ್ನು ನೇರವಾಗಿ ತಿಂದು ತಾವು ಆಹಾರ ಮಾಡಿಕೊಂಡು ತಾವು ಬದುಕ್ತಾವೆ ಪರಭಕ್ಷಕಗಳು. ಎರಡನೇದ್ದು ಪರತಂತ್ರ ಜೀವಿಗಳು ಅಂತ ಬರ್ತಾವೆ, ನಾವು ಪ್ಯಾರಾಸೈಟ್ಸ್ ಅಂತ ಏನು ಹೇಳ್ತೀವಿ ಪರತಂತ್ರ ಜೀವಿಗಳು. ಈ ಪರತಂತ್ರ ಜೀವಿಗಳು ಏನು ಮಾಡ್ತಾವೆ, ಕೀಟಗಳ ಮೇಲೆ ತಮ್ಮ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ತಾವೆ, ಇದಕ್ಕೆ ನಾವು ಪರತಂತ್ರ ಜೀವಿಗಳಂತ ಹೇಳ್ತೀವಿ. ಈ ಮುಖ್ಯವಾಗಿ ನಿಮ್ಗೆ ರೈತಗೆ ಅತ್ಯಂತ ಈಸಿಯಾಗಿ ನೋಡ್ತಕ್ಕಂಥ ಸಿಗೋ ಪರಭಕ್ಷಕಗಳು ಅಂದರೆ ನೀವು ರೈತರು ಗುಳದಾಳಿ ಹುಳ ಅಥವಾ ಗುಲಗಂಜಿ ಹುಳ ಅಂತೇಳಿ ಹೊಲದೊಳಗೆ ಸಿಗ್ತಾವೆ. ಈ ಗುಳದಾಳಿ ಹುಳ ಗುಲಗಂಜಿ ಹುಳ ಏನು ಮಾಡ್ತಾವೆ ಅಂದರೆ, ಈಗೇನು ಹೆಸರು, ಸೋಯಾಬೀನು, ಉದ್ದು ಏನು ಬೆಳೆಗಳಿಗೆ ಸೀರು ಅಥವಾ ಏನಂತ ಏನು ರೈತರು ಕರಿತೀರಿ, ಆ ಸೀರನ್ನು ತಿಂದು ಬದುಕ್ತಾವೆ ಗುಲಗಂಜಿ ಹುಳ, ಗುಳದಾಳಿ ಹುಳ. ಅದೇ ರೀತಿ ಸಾಕಷ್ಟು ರೈತ ಮಿತ್ರ ಕೀಟಗಳು ಅದಾವೆ. ನಾವು ಏನು ಸಿಂಹ ಅಂತೇಳಿ ಬರ್ತದೆ, ಕ್ರೈಸೋಪರ್ಲ ಅಂತ ಏನು ಹೇಳ್ತೀವಿ. ಈಗ ಅದೇ ರೀತಿ ಈ ಕೀಟದ ಜಾತಿ ಅಲ್ಲದ ಒಂದಿದೆ ಜೇಡ ಅಂಥೇಳಿ, ಜೇಡಗಳು ಸಹ ಕೀಟಗಳನ್ನು ಸಾಕಷ್ಟು ತಿಂದು ಬರುತ್ತವೆ. ಇವು ಕೀಟದ ಜಾತಿಗೆ ಸೇರಲ್ಲ, ಬಟ್ ಇವು ಸಹ ಸಾಕಷ್ಟು ನಿಮಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳನ್ನು ತಿಂದು ಬರುತ್ತವೆ. ಈಗ ನೀವು ಈವನ್ ಕಬ್ಬಿನೊಳಗೂ ಸಹ ಒಂದು ಕ್ರೈಸೋಪರ್ಲ ಮತ್ತು ಬೇರೆ ಬೇರೆ ಒಂದು ಕೀಟಗಳನ್ನು ತಿಂದು ಬರ್ತಕ್ಕಂಥ ಉಪಕಾರಿ ಕೀಟಗಳದಾವೆ. ಈ ಇದೇ ಥರ ಪರತಂತ್ರ ಜೀವಿಗಳು ಅಂತಂದ್ರೆ, ಈಗ ನೀವು ತತ್ತಿ ಒಳಗೆ ಯಾವುದೇ ಕೀಡಕ್ಕದಾವೆ ತತ್ತಿ ಅಂತ ಹೇಳಿ, ತತ್ತಿ ಇರ್ತಾವೆ ಅಂತ ಹೇಳಿದ್ರೆ ತತ್ತಿ ಮರಿ ಒಳದ ಮರಿ ಆಗ್ತಾವೆ ಅಂತೇಳಿ, ತತ್ತಿನ ಒಳಗೆ ತಮ್ಮ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಟ್ರೈಕೋಗ್ರಾಮ ಕಿಲೋನಿಸ್ ಅಂಥೇಳಿ ಒಂದು ಪರತಂತ್ರ ಜೀವಿ ಇದೆ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ಏನು ತೊಂದರೆ ಕೊಡ್ತಾವಲ್ಲ ಕೀಟ, ಆ ಕೀಟದ ತತ್ತಿ ಅದು ನೋಡಿ ತತ್ತಿನ ಅಷ್ಟು ಸಾಣದಿರ್ತತೆ, ಆ ತತ್ತಿಯೊಳಗೆ ಇದು ಟ್ರೈಕೋಗ್ರಾಮ ಅಂತ ಅನ್ನೋಂಥ ಪರತಂತ್ರ ಜೀವಿ ತನ್ನ ತತ್ತಿಯನ್ನು ಆ ತತ್ತಿಯೊಳಗಿಟ್ಟು ತನ್ನ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡುತ್ತದೆ. ಸೊ ಅದು ಆ ಲೆಪ್ಡಪ್ರನ್ನು ಜಾತಿಗೆ ಸೇರಿದಂಥ ತತ್ತಿ ಒಡೆದು ನಿಮ್ಗೆ ಕೀಡೆ ಆಗೋದಿಲ್ಲ, ಸೊ ನಿಮ್ಗೆ ಅಷ್ಟೊಂದು ಹತೋಟಿ ಮಾಡ್ತದೆ. ಹಾಗಾಗಿ ಈ ರೈತ ಮಿತ್ರ ಕೀಟಗಳನ್ನು ಸಹ ನೀವು ಸಾಕಷ್ಟು ಬಳಕೆಯನ್ನು ಮಾಡ್ಕೋಬೋದು. ಈ ರೈತ ಮಿತ್ರ ಕೀಟಗಳನ್ನು ನೈಸರ್ಗಿಕವಾಗಿಯೇ ನೀವು ಹೆಚ್ಚು ಮಾಡ್ಬೋದು. ಯಾವ ರೀತಿ ಅಂದರೆ, ನೀವು ಮಿಶ್ರ ಬೆಳೆ ಬೆಳೆಯೋದ್ರಿಂದ ನೈಸರ್ಗಿಕವಾಗಿ ಇವು ಕೀಟಗಳು ಮಿತ್ರ ಕೀಟಗಳು ತಾವ ಭೂಮಿಯೊಳಗೆ ಹೆಚ್ಚಾಗಿಬಿಡ್ತಾವೆ. ಮಿಶ್ರ ಬೆಳೆ ಅಂದರೆ ಹತ್ತಿಯೊಳಗೆ ಹೆಸರು ಹಾಕೋದಾಗಿರ್ಬೋದು, ಹತ್ತಿಯೊಳಗೆ ಸೋಯಾಬೀನ್ ಹಾಕಿದಾಗಿರ್ಬೋದು, ಹತ್ತಿಯೊಳಗೆ ಶೇಂಗಾ ಹಾಕೋದಾಗಿರ್ಬೋದು. ಈ ಥರ ಮಿಶ್ರ ಬೆಳೆ ಬೆಳೆಯೋದ್ರಿಂದನೂ ಸಹ ರೈತ ಮಿತ್ರ ಕೀಟಗಳು ಭೂಮಿಯೊಳಗೆ ತನ್ನಿಂದ ತಾನೇ ಆಟೋಮೆಟಿಕ್ ಹೆಚ್ಚಾಗ್ತಾವೆ. ಅದರ ಜೊತೆಗೆ ನೀವು ಬೆಳೆ ಸುತ್ತಲ ನೀವು ಗೋವಿನ ಜೋಳ ಹಾಕಿದ್ರೆ ಅಂದ್ರೆ ಅಲ್ಲಿ ಸಹ ಉಪಕಾರಿ ಕೀಟಗಳ ಸಂಖ್ಯೆ ಹೆಚ್ಚಾಗ್ತದೆ. ನಾವು ನೀವು ಇಲ್ಲಿ ಹತ್ತಿ ಸುತ್ತಾರದ ಅಲಸಂದಿ ಹಾಕಿದ್ರೆ ಅಂತ ತಿಳ್ಕೊಡ್ರಿ, ಅಲಸಂದಿಗೆ ಸೀರ್ ಬರ್ತದೆ ಅಥವಾ ಜಿಗಿ ಬರ್ತದೆ. ಆ ಜಿಗಿ ತಿನ್ನಲಿಕ್ಕೆ ಉಪಕಾರಿ ಕೀಟಗಳು ಬರ್ತವೆ, ಎಸ್ಪೆಷಲಿ ಗುಲಗಂಜಿ ಹುಳ. ಅದು ಆ ಉಪಕಾರಿ ಕೀಟಗಳು ಏನು ಮಾಡ್ತಾವೆ, ಅಲಸಂದಿಗೆ ಬರ್ತಕ್ಕಂಥ ಏನನ್ನು ತಿಂದು ಮುಂದೆ ನಿಮ್ಮ ಮುಖ್ಯ ಬೆಳೆ ಏನು ಹತ್ತಿ ಬೇರೆ ಬೇರೆ ಬೆಳೆ ಹಾಕಿರ್ತಾವಲ್ಲ ಆ ಬೆಳೆಯೊಳಗೆ ಕೀಟಗಳನ್ನು ರಕ್ಷಣೆ ಮಾಡ್ತಾವೆ. ಸೊ ಈ ಹೊಲದ ಸುತ್ತಲೂ ಸಹ ಈ ಉಪಕಾರಿ ಕೀಟಗಳನ್ನು ಹೆಚ್ಚು ಮಾಡ್ತಕ್ಕಂಥ ಬೆಳೆಗಳನ್ನು ಎಸ್ಪೆಷಲಿ ಗೋವಿನ ಜೋಳ ಆಗಿರ್ಬೋದು, ಅಲಸಂದಿ ಹಾಕಿರ್ಬೋದು, ಇವನ್ನ ಹಾಕೋದ್ರಿಂದಲೂ ಸಹ ನೀವು ಉಪಕಾರಿ ಕೀಟಗಳನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದೇ ಥರ ಈ ಉಪಕಾರಿ ಕೀಟಗಳನ್ನು ನಿಮ್ಮಲ್ಲಿ ನೀವು ಹೆಚ್ಚು ಮಾಡೋದ್ರ ಜೊತೆಗೆ ಈ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಏನು ಪರತಂತ್ರ ಜೀವಿ ಅಂತ ಏನು ಹೇಳಿದ್ನಲ್ಲ, ಇದು ಲೆಪ್ಡೋಪ್ಟರನ್ ಪೆಸ್ಟ್ ಅಥವಾ ಕೀಡಿ ಜಾತಿಗೆ ಸೇರಿದಂಥ ಕೀಟಗಳ ತತ್ತಿಯನ್ನು ನಿರ್ವಹಣೆ ಮಾಡ್ತದೆ. ಇದು ಬೈಲವಂಗಲ ಪರತಂತ್ರ ಜೀವಿಯೊಳಗೆ ಬೈಲವಂಗಲ ಲ್ಯಾಬೊರೇಟರಿ ಒಳಗೆ ಸಿಗ್ತಾವೆ. ಇಲ್ಲಿ ಧಾರವಾಡ ಕೃಷಿ ವಿಷಯದ ಲ್ಯಾಬೊರೇಟರಿ ಒಳಗೆ ಯೂನಿವರ್ಸಿಟಿ ಒಳಗೆ ಇವು ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಸಿಗ್ತಾವೆ. ಇವನ್ನು ಬಳಕೆ ಮಾಡಿದ್ರಂದ್ರೆ ಇವು ನೈಸರ್ಗಿಕವಾಗಿ ಸಿಗ್ತಕ್ಕಂಥವು ಮತ್ತು ಕಡಿಮೆ ಖರ್ಚು. ಈ ಟ್ರೈಕೋಗ್ರಾಮ ಕಿಲೋನಿಸ್ ಒಂದು ಕಾರ್ಡ್ ಕೇವಲ 6 ರೂಪಾಯಿಗೆ ಒಂದು ಕಾರ್ಡ್ ಸಿಗ್ತದೆ ನಿಮ್ಮ ಬೈಲವಂಗದೊಳಗೆ. ಅದನ್ನು ಎಕರೆಗೆ 2-3 ಕಾರ್ಡ್ ಸಾಕು. ಸೊ ಖರ್ಚನ್ನು ಕಡಿಮೆ ಮಾಡಿ ನೀವು ನಿಸರ್ಗಕ್ಕೆ ತೊಂದರೆ ಆಗಲಾರ್ದಂಗೆ ಹೆಚ್ಚಿನ ಒಂದು ಇಳುವರಿಯನ್ನು ನೀವು ಪಡ್ಕೊಳ್ಬೇಕು. ಭಾಳ ಸಂತೋಷ ಇಂದೂರ್ ಹೆರಮಠ ಅವರೇ. ರೈತ ಮಿತ್ರ ಕೀಟಗಳೇನಿದೆಯಲ್ಲ ಅವುಗಳ ಸಮರ್ಪಕ ಬಳಕೆ ಮಾಡೋದ್ರಿಂದ ಕೀಟ ನಿರ್ವಹಣೆ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವ ಭಾಳ ಅರ್ಜೆಂಟಾಗಿ ಅಂಥೇಳಿ ರಾಸಾಯನಿಕಗಳನ್ನು ಹೊಡಿತಾರೆ, ಆಮೇಲೆ ಕೀಟಗಳ ತಾತ್ಪೂರ್ತಿಕ ನಿರ್ವಹಣೆ ಆಗ್ತದೆ, ಮತ್ತೆ ವಾಪಸ್ ಬರ್ತದೆ. ಯಾಕಂದರೆ ಅವನ್ನೇ ಔಷಧ ಮಾಡಿಕೊಂಡು ಕೀಟಗಳು ವಾಪಸ್ ಬರ್ತಾವೆ. ಹೀಗಾಗಿ ಔಷಧಕ್ಕಿಂತ ಈ ಜೈವಿಕ ಕೀಟನಾಶಕಗಳನ್ನು ಉಪ ಮಾಡೋದು ತುಂಬ ಪರಿಣಾಮಕಾರಿ ಅಂತ ನಾವು ಕೇಳಿದ್ದೀವಿ. ಆ ನಿಟ್ಟಿನೊಳಗೆ ಈ ಜೈವಿಕ ಕೀಟನಾಶಕಗಳು ಅಂದರೆ ಏನು, ಮತ್ತು ಯಾವ್ಯಾವ ಇವು, ಈ ಜೈವಿಕ ಕೀಟನಾಶಕಗಳಿಂದ ಹೇಗೆ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೌದು ಸರ್, ಇದು ಈಗ ನೀವು ಹೇಳಿದಂಗೆ ನಾವು ಈಗ ಬಂತಪ್ಪ ಅಂದ್ರೆ ಕೀಟಗಳು ಬಂದ ಮೇಲೆ ಯಾವ ರೀತಿ ನಾವು ರಾಸಾಯನಿಕ ಬದಲಾಗಿ ಪರ್ಯಾಯವಾಗಿ ಯಾವ ರೀತಿ ನಾವು ಬೆಳೆ ನಿರ್ವಹಣೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದಿರಿ. ಈಗ ಇದರಲ್ಲಿ ಮುಖ್ಯವಾಗಿ ನೀವು ಇವು ಜೈವಿಕ ಕೀಟನಾಶಕಗಳು ಅಂತಂದರೆ ನಾವು ಗಿಡಮೂಲಿಕೆಗಳಿಂದ ಬೀಜದಿಂದ ತಯಾರು ಮಾಡಿ ಇದನ್ನು ಬೆಳೆಗಳಿಗೆ ಸಿಂಪರಣೆ ಮಾಡೋದಕ್ಕೆ ನಾವು ಜೈವಿಕ ಕೀಟನಾಶಕಗಳು ಅಂತ ಏನು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ರೈತನಿಗೆ ಅತ್ಯಂತ ಈಸಿಯಾಗಿ ಸಿಗುವುದಂತಂದ್ರೆ ಬೇವಿನ ಬೀಜಗಳು. ಸೊ ಈ ಬೇವಿನ ಬೀಜದ ಕಷಾಯವನ್ನು ನೀವು ತಯಾರು ಮಾಡಿಕೊಂಡು ಬೆಳಿಗ್ಗೆ ಬೆಳಿಬೋದು. ಇದು ತಯಾರು ಮಾಡೋ ವಿಧಾನವೂ ಭಾಳ ಸರಳ ಐತೆ. ನೀವು ಬೇಸಿಗೆ ಯಾವಾಗ ಬೇವಿನ ಬೀಜ ಸಿಗ್ತಾವೆ ನಿಮ್ಮ ರೈತರಲ್ಲದಾಗ ಹೆಚ್ಚು ಕಡಿಮೆ ಎಲ್ಲರಲ್ಲೊಳಗೂ ಬೇವಿನ ಗಿಡಗಳು ಇದ್ದೇ ಇರ್ತಾವೆ. ಆ ಬೇವಿನ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ನೀವು 5 ಕೆಜಿ ಬೇವಿನ ಬೀಜವನ್ನು ಅವಡ ಜವಡ ಜಜ್ಜಿ ಅದನ್ನು ಸುಮಾರು ಓವರ್ ನೈಟ್ ಅಂತ ಹೇಳ್ತೀವಿ, ರಾತ್ರಿಯೆಲ್ಲ ಬೀಜಗಳನ್ನು ಜಜ್ಜಿ ನೀರಲ್ಲಿ ನೆನೆಯಿಟ್ಟು ಅದನ್ನು ಒಂದು 100 ಲೀಟ್ರಿಗೆ ಮಾಡಿದರೆ ಇದು 5% ಬೇವಿನ ಕಷಾಯ ಅಂತ ಹೇಳ್ತೀವಿ. 5% ನಾವು ಬೇವಿನ ಬೀಜದ ಕಷಾಯ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಏನು ಹೇಳ್ತೀವಿ. ಇದನ್ನು ನೀವು ಬೆಳಗ್ಗೆ ಸಿಂಪರಣೆ ನೀವು ಮಾಡ್ಬೋದು. ಇದು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ನೀವು ಇದು ಏನಂದ್ರೆ ಕೀಟಗಳು ಬರೋದಕ್ಕಿಂತ ಮುಂಚೆನೂ ಸಹ ಹೊಡಿಬೋದು ನೀವು ಇದು. ಇದು ಒಡೆದ್ರಂದ್ರೆ ಕೀಟಗಳು ಏನು ತತ್ತಿ ಇಡ್ತಾವ ಅಂತ ಹೇಳಿದ್ನಲ್ಲ, ಇದ್ರ ವಾಸನೆಗೆ ಕೀಟಗಳ ತತ್ತಿ ಇಡೋ ಪ್ರಮಾಣ ಕಡಿಮೆ ಆಗಿಬಿಡ್ತದೆ. ಸೊ ಅಕಸ್ಮಾತ್ ಏನೋ ತತ್ತಿ ಇಟ್ಟರೂ ಆ ತತ್ತಿ ಒಡೆದು ಮರಿ ಆಗೋದಿಲ್ಲ. ಅಕಸ್ಮಾತ್ ಮರಿ ಆದರೂ ಸಹ ಅವು ಕೋಶಾವಸ್ಥೆಗೆ ಹೋಗೋದಿಲ್ಲ. ಅಕಸ್ಮಾತ್ ಕೋಶಾವಸ್ಥೆಗೆ ಹೋದರೂ ಸಹ ಅವು ಪತಂಗ ಆಗಲ್ಲ. ಅಕಸ್ಮಾತ್ ಏನೋ 1-2% ಪತಂಗ ಆದರೂ ಸಹ ಅವು ಇನ್ನು ಸ್ಟರೈಲ್ ಪತಂಗಗಳು ಅಂತ ಹೇಳ್ತೀವಿ ನಾವು. ನಪುಷಕ ಪತಂಗಗಳು ಉಟ್ಕೊತಾವ, ಅವು ಸಹಿತ ತತ್ತಿಯನ್ನು ಇಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಕಳ್ಕೊತಾವ. ಹಾಗಾಗಿ ಇದು ಬೇವಿನ ಕಷಾಯ ಏನು ಹೇಳ್ದಲ್ಲ, ಅತ್ಯುತ್ತಮವಾಗಿ ಬೆಳೆ ಬರೋದಕ್ಕಿಂತ ಮುಂಚೆನೂ ಸ್ಪ್ರೇ ಮಾಡ್ಬೋದು, ಕೀಟಗಳು ಬಂದ ಮೇಲೇನು ಸ್ಪ್ರೇ ಮಾಡ್ಬೋದು, ಅತ್ಯಂತ ಕಡಿಮೆ ಖರ್ಚು ನಿಮ್ಮ ರೈತರ ಹೊಲದೊಳಗೆ ಸಿಗ್ತದೆ ಸಾಕಷ್ಟು ಪ್ರಮಾಣದೊಳಗೆ. ಇದನ್ನು ಬೇವಿನ ಬೀಜದ ಕಷಾಯವನ್ನು ನೀವು ಬೆಳೆಗೆ ಉಪಯೋಗ ಮಾಡ್ಕೋಬೋದು. ಈ ಕೆಲವೊಮ್ಮೆ ನೀವು ಸದ್ಯೀಗ ಈಗಿನ ರೈತರು ಇನ್ನು ನಾವು ಯಾವುದು ಬೇವಿನ ಬೀಜದ ಕಷಾಯ ಈಗ ಆರಿಸಿಲ್ಲ ಹಂಗೆ ಅಂತಂದ್ರೆ ಬೇವಿನ ಎಣ್ಣೆ ಸಹ ರೆಡಿಮೇಡ್ ಸಿಗ್ತದೆ, ಕೃಷಿ ಇಲಾಖೆಯೊಳಗೂ ಸಿಗ್ತದೆ, ಕೆಲವು ಅಂಗಡಿಗಳಲ್ಲಿ ಸಿಗ್ತದೆ. ಇದರಲ್ಲಿ ನೀವು ಮುಖ್ಯವಾಗಿ PPM ಇರ್ತದೆ, ನಾವು 300 PPM 1500 PPM 10,000 PPM ಅಂತೇಳಿ ಕಾನ್ಸಂಟ್ರೇಷನ್, ಬೇರೆ ಬೇರೆ ಕಾನ್ಸಂಟ್ರೇಷನ್ದೊಳಗೆ ಇದು ಬೇವಿನ ಎಣ್ಣೆ ಸಿಗ್ತದೆ. ಆ ಕಾನ್ಸಂಟ್ರೇಷನಿಗೆ ಅನುಗುಣವಾಗಿ ನೀವು ಬೇವಿನ ಎಣ್ಣೆಯನ್ನು ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದು. 10,000 PPM ಇದ್ದರೆ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು. ಕಡಿಮೆ PPM ಇದ್ದರೆ ಅದನ್ನು 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದರೆ ಬಂದಂಥ ಕೀಟಗಳನ್ನು ಸಹ ಇದು ಹತೋಟಿ ಆಗ್ತದೆ. ಮತ್ತು ಇವು ಮುಖ್ಯವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಿಡದಿಂದ ತಯಾರು ಮಾಡೋದ್ರಿಂದ ಇವು ಪರಿಸರದ ಮೇಲೆ ಪರಿಣಾಮವೂ ಬೀರಲ್ಲ. ಮುಖ್ಯವಾಗಿ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಹೆಂಗೆ ಕೀಟನಾಶಕಗಳಿಗೆ ರಾಸಾಯನಿಕ ಕೀಟನಾಶಕಗಳಿಗೆ ಬೆಳೆಸ್ಕೊತಾವಲ್ಲ ಅದು ಬೆಳೆಸ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಒಂದು ಉತ್ತಮ ಒಂದು ಪದ್ಧತಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಾಕಷ್ಟು ಇನ್ನೂ ಬೇರೆ ಬೇರೆ ದಶಪರ್ಣಿ ಅಂತ ತಯಾರು ಮಾಡ್ತಾರೆ, ಬೆಳ್ಳುಳ್ಳಿ ಮೆಣಸಿನಕಾಯಿ ಕಷಾಯ ಅಂತ ತಯಾರು ಮಾಡ್ತಾರೆ. ಇವುಗಳನ್ನು ಸಹ ರೈತರು ಬಳಸಿದ್ರೆ ಕೀಟಗಳನ್ನು ಸಮಗ್ರವಾಗಿ ಹತೋಟಿ ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಇವತ್ತು ರಾಸಾಯನಿಕಗಳ ಬಳಕೆಯಿಂದ ಕೀಟ ನಿರ್ವಹಣೆ ಮಾಡೋದು ಸದ್ಯಕ್ಕೆ ಭಾಳ ಕಷ್ಟಕರವಾಗಿದೆ. ರಾಸಾಯನಿಕಗಳು ನಾಟ್ತಾ ಇಲ್ಲ, ಹಾಗಾಗಿ ಜೈವಿಕ ಕೀಟನಾಶಕಗಳು ತುಂಬ ಪರಿಣಾಮಕಾರಿ ಅಂತ ಹೇಳಿದರೆ, ಮತ್ತು ರೈತನಿಗೆ ಸಹಜವಾಗಿ ಸಿಗೋದ್ರಿಂದ ಖಂಡಿತ ಇವನ್ನು ಮಾಡಲಿಕ್ಕೆ ಅಡ್ಡಿಲ್ಲ ನಮ್ಮ ರೈತ ಬಾಂಧವ, ಈ ಬಗ್ಗೆ ವಿಚಾರ ಮಾಡಲಿ ಅಂತ ಹೇಳ್ತಾ, ಈ ಜೈವಿಕ ಶಿಲೀಂಧ್ರ ನಾಶಕಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಯಾಕಂದರೆ ಜೈವಿಕ ಶಿಲೀಂಧ್ರ ನಾಶಕಗಳು ಕೂಡ ಈಕೆ ಸಮಗ್ರ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಮರ್ಥ ಆಗ್ಯಾವು. ಸಮಗ್ರ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಉತ್ತಮ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ರೈತ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ಬೋದು. ಈ ಜೈವಿಕ ಶಿಲೀಂಧ್ರ ನಾಶಕಗಳು ಅಂದರೆ ಏನು, ಇವನ್ನು ಹೇಗೆ ಸಿಂಪರಣೆ ಮಾಡಬೇಕು ಹೇಳ್ಬೋದಾ ಹಿಂದೂದರ ಹೆರಮಿಟ್ ಅವರೇ? ಎಸ್ ಸರ್. ಈಗ ಜೈವಿಕ ಶಿಲೀಂಧ್ರ ನಾಶಕಗಳು ಅಂದರೆ ಇವು ಸೂಕ್ಷ್ಮಾಣು ಜೀವಿಗಳು, ಕಣ್ಣಿಗೆ ಕಾಣಲಾರದಂಥ ಸೂಕ್ಷ್ಮಾಣು ಜೀವಿಗಳು. ಇವು ಏನು ಮಾಡ್ತಾವೆ ಅಂತಂದ್ರೆ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ನಮಗೇನು ತೊಂದರೆ ಕೊಡ್ತಕ್ಕಂಥ ಕೀಟಗಳಾದವಲ್ಲ, ಆ ಕೀಟದ ಚರ್ಮದೊಳಗೆ ಹೋಗ್ಕಂತಾವೆ ಸೂಕ್ಷ್ಮಾಣು ಜೀವಿಗಳು. ಕೀಟದ ಚರ್ಮದೊಳಗೆ ಹೋಗಿ ಆ ಚರ್ಮದ ಮುಖಾಂತರ ದೇಹದೊಳಗೆ ಕೀಟಗಳ ದೇಹದೊಳಗೆ ಹೋಗಿ ಆ ಕೀಟಗಳಿಗೆ ರೋಗ ಬರಂಗೆ ಮಾಡ್ತಾವೆ, ಕೀಟಗಳಿಗೆ ರೋಗ ಬರೋಂಗೆ ಮಾಡಿ ಆಮೇಲೆ ಕೀಟಗಳು ಹತೋಟಿ ಆಗ್ತಾವಲ್ಲ, ಇವು ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ. ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮಾಣು ಜೀವಿಗಳನ್ನು ಶಿಲೀಂಧ್ರ ನಾಶಕವಾಗಿ ಉಪಯೋಗ ಮಾಡ್ತೀವಿ. ನೀವು ಭಾಳ ದಿವಸ ಯಾವ್ದು ನಾವು ಯಾವುದಾದ್ರು ಒಂದು ಅನ್ನಗಿನ್ನ ಇಟ್ಟರೆ ಬೂಸ್ಟ್ ಬರ್ತದಲ್ಲ, ಅದು ಬೂಸ್ಟ್ ಏನಂದ್ರೆ ಸೂಕ್ಷ್ಮಾಣು ಜೀವಿಗಳು. ಅದು ಅದೇ ರೀತಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಏನದವಲ್ಲ ಅವನ್ನು ಶಿಲೀಂಧ್ರ ನಾಶಕಗಳಾಗಿ ಬಳಕೆ ಮಾಡಿದಾಗ ಕೀಟಗಳ ಹತೋಟಿ ಭಾಳ ಒಂದು ಉತ್ತಮ ರೀತಿಯೊಳಗಾಗ್ತದೆ. ಈ ಶಿಲೀಂಧ್ರ ನಾಶಕೊಳಗೆ ಸಾಕಷ್ಟು ಈಗ ವಿಜ್ಞಾನ ಭಾಳಷ್ಟು ಮುಂದುವರೆದಿದೆ. ಅದರಲ್ಲಿ ಒಂದೊಂದು 3-4 ಅತ್ಯಂತ ಪರಿಣಾಮಕಾರಿಯಾಗಿ ಕೀಟಗಳ ನಿರ್ವಹಣೆಯೊಳಗೆ ಸಾಕಷ್ಟು ರೈತರು ಬೆಳೆಸ್ತಾ ಇದ್ದಾರೆ. ಅದರೊಳಗೆ ನಾವು ಹೇಳೋದಂದ್ರೆ ಪ್ರಪ್ರಥಮವಾಗಿ ನ್ಯೂಮೇರಿಯಾ ರಿಲೈ ಅಂಥೇಳಿ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ. ಅದು ನ್ಯೂಮೇರಿಯಾ ರಿಲೈ ಯಾವ ಥರ ಅಂದ್ರೆ ನೀವು ಭಾಳಷ್ಟು ರೈತರು ನೋಡಿರ್ಬೋದು, ಶೇಂಗಾ ಬೆಳೆ ಸೋಯಾಬೀನ್ ಬೆಳೆಯೊಳಗೆ ಕೀಡಿ ಏನು ಬಂದಿರ್ತದಲ್ಲ, ಕೆಲವೊಂದು ಕೀಡಿಗಳು ಬೆಳ್ಳಗಾಗಿಬಿಟ್ಟಿರ್ತಾವೆ, ಬೆಳಗಾಗಿರ್ತಾವೆ. ಅದು ಬೆಳಗ್ಗೆ ಯಾವುದಕ್ಕಾಗಿತ್ತಂದ್ರೆ ನಿಸರ್ಗವಾಗಿನ ಆಟೋಮೆಟಿಕ್ ಶಿಲೀಂಧ್ರ ನ್ಯೂಮೇರಿಯಲೈ ಅಂತ ಶಿಲೀಂಧ್ರ ಆ ಕೀಟಗಳನ್ನು ಅದು ಅದ್ರ ಮೇಲೆ ಬೂಸ್ಟ್ ಆಗಿ ಪರಿವರ್ತನೆ ಆಗಿ ಅದು ಕೀಟ ಸತ್ತಾಯ್ತು ಅಂತೇಳಿ. ಈ ನ್ಯೂಮೇರಿಯಾ ಅಂತ ಶಿಲೀಂಧ್ರ ನಾಶಕ ಇದು ಸಿಗ್ತದೆ. ಇದು ನಮ್ಮಲ್ಲಿ ಇನ್ನು ವರ್ಷ ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಿಗ್ತದೆ. ಇದನ್ನು ನೀವು ನ್ಯೂಮೇರಿಯಲೈ ಅಂತ ಶಿಲೀಂಧ್ರ ನಾಶಕವನ್ನು 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಮುಖ್ಯವಾಗಿ ನಾವೇನು ಕೀಡಿ ಜಾತಿಗೆ ಸೇರಿದಂಥ ಏನು ಕೀಟಗಳು ಅಂತ ಏನು ಹೇಳ್ತೀವಿ, ನೀವೇನು ಎಲ್ಲಿ ಕಾಯಿ ಕೊರಕ ಎಲಿ ತಿನ್ನು ಕೀಟಗಳು ಹೆಚ್ಚಾಗಿ ರೈತರು ಕಾಡ್ತಕ್ಕಂಥವು ಅವೇ. ಈ ಸೋಯಾಬೀನ್ ಬೆಳೆಯೊಳಗೆ, ಶೇಂಗಾ ಬೆಳೆಯೊಳಗೆ, ಈ ಶೇಂಗಾ ಸುರುಳಿ ಪೂಚಿ ಆಗಿರ್ಬೋದು, ಈಗ ಗೋಯಿನ್ ಜೋಳದೊಳಗೆ ಇತ್ತಿತ್ತಲಾಗಿ ಲದ್ದಿ ಹುಳ ಬರುತ್ತೆ, ಆ ಲದ್ದಿ ಒಳಗೆ ಈ ನ್ಯೂಮೇರಿಯಾ ರಿಲೈ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಇದನ್ನು ಏನು ಪ್ರತಿ ಲೀಟರ್ ನೀರಿಗೆ 1 gram ಏನು ಹಾಕಂತ ಹೇಳಿದ್ನಲ್ಲ, ಇದು ಸರಿಯಾಗಿ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಒಂದು ಶ್ಯಾಂಪೂ ಚೀಟ್, ಒಂದು ಪ್ರತಿ ನೀರಿಗೆ ಏನು ಒಂದು ಟಾಕಿ ಏನು ಯೂಸ್ ಮಾಡ್ತಾರೆ, ಒಂದು ಟಾಕಿಗೆ ಒಂದು ಶ್ಯಾಂಪೂ ಚೀಟ್ ಹೊಡೆದ್ರೆ ಇದು ಪುಡಿ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ ನೀವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಇಲ್ಲಿ ಒಂದು ಇವು ಏನು ಹೆಚ್ಚಾಗಿ ಈ ಥರ ಶಿಲೀಂಧ್ರ ನಾಶಕಗಳು ಕೆಲಸ ಮಾಡೋದು, ಸ್ವಲ್ಪ ನಾವೇನು ವಾತಾವರಣದೊಳಗೆ ತಂಪು ಇರ್ತಕ್ಕಂಥ ಇರತಕ್ಕಂಥ ಪ್ರದೇಶದೊಳಗೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಸುಮಾರು 75-80 ರಿಲೇಟಿವ್ ಹ್ಯುಮಿಡಿಟಿ ಇರತಕ್ಕ ಆರ್ದ್ರತೆ ಇರತಕ್ಕಂಥ ಪ್ರದೇಶದೊಳಗೆ ಇವು ಭಾಳಷ್ಟು ಕೆಲಸ ಮಾಡ್ತಾವೆ. ಅದೇ ರೀತಿಯಾಗಿ ಇನ್ನೊಂದು ಭಾಳಷ್ಟು ಮುಖ್ಯವಾದ ಒಂದು ಶಿಲೀಂಧ್ರನಾಶಕ ಅಂದರೆ ಮೆಟ್ರೈಜಿಯಂ ಅಂತೇಳಿ, ಈ ಇತ್ತಿತ್ತಲಾಗಿ ಗಣ್ಯಹುಳ ಅನ್ನೋ ಬಾಧೆ ಭಾಳಷ್ಟು ರೈತರಿಗೆ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಣ್ಯಹುಳ ಅಥವಾ ಗಣ್ಯಹುಳ ಅಂತ ಏನು ಹೇಳ್ತೀರಿ ಅದಕ್ಕೆ ಆ ಬೆಳೆ ಈ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೆ ಬರ್ತಾ ಇದೆ. ಈ ಬೆಳೆಯನ್ನು ಇವನ್ನು ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾ ಇರ್ತಾರೆ, ಏನು ಸರ್ ಎಷ್ಟು ಔಷಧ ಹೊಡೆದ್ರು ಹೋಗೋಲ್ಲ ರೀ ಅವು ಆ ಭೂಮಿಯೊಳಗೆ ಹೋಗ್ಕೊಂಬಿಟ್ಟವ್ರಿ ಅಂತೇಳಿ. ಇದಕ್ಕೆ ಅತ್ಯುತ್ತಮವಾದ ಒಂದು ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರನಾಶಕ ಏನಂದ್ರೆ ಮೆಟ್ರೈಜಿಯಂ ಎನಿಸೋಪ್ಲೆ ಅಂತೇಳಿ. ಇದನ್ನು ಸಹ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ನೀವು 5 ಕೆಜಿ ಮೆಟ್ರೈಜಿಯಮನ್ನು ಸುಮಾರು 100-700 ಕೆಜಿ ತಿಪ್ಪಿ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಡೊಣ್ಣುಳ ಅಂತಕ್ಕಂಥ ಪೀಡೆಯನ್ನು ಅಥವಾ ಮಹಾಮಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ರಸಹೀರುವ ಕೀಟಗಳು ಈಗ ಬಂದಿದ್ದಾವೆ, ರಸಹೀರುವ ಕೀಟಗಳಿಗೆ ವರ್ಟಿಸಿಲಿಯಂ ಲೆಕಾನಿ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಬಂದದ. ಇದನ್ನು ಸಹ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿದರೆ ರಸಹೀರುವ ಕೀಟಗಳನ್ನು ಅತ್ಯುತ್ತಮವಾಗಿ, ಯಾವುದೇ ರಸಹೀರುವ ಕೀಟಗಳು ಅಂದರೆ ನೀವೇನು ಏನು ಜಿಗಿ ಸೀರು ಅಂತ ಹೇಳ್ತೀವಿ, ಹತ್ತಿಯೊಳಗೆ ಉದಾಹರಣೆ ಹತ್ತಿಯೊಳಗೆ ಮುಟ್ರ ಆಗೈತ್ರಿ, ಮೆಣಸಿನ ಗಿಡದೊಳಗೆ ಮುಟ್ರ ಆಗೈತಿ ಅಂತ ಹೇಳ್ತೀವಲ್ಲ, ಈ ಮುಟ್ರು ಆಗೋದು ಎಲ್ಲಿ ಸುತ್ತಾರದ ಒಣಗೋದು ಇವೇನದವ ಅಂದ್ರೆ ಜ್ಯಾಸಿಡ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಈ ಥರ ರಸಹೀರುವ ಕೀಟಗಳಂದ ಈ ರೀತಿ ಆಗ್ತದೆ. ಆ ರಸಹೀರುವ ಕೀಟಗಳಿಗೆ ಅತ್ಯುತ್ತಮವಾದ ಶಿಲೀಂಧ್ರನಾಶಕ ವರ್ಟಿಸಿಲಿಯಂ ಲಿಕಾನಿ. ಇದೇ ರೀತಿ ಸಾಕಷ್ಟು ಇನ್ನೂ ಜೈವಿಕ ಶಿಲೀಂಧ್ರನಾಶಕಗಳು ಅದಾವೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತೊಗೊಂಡು ಅದನ್ನು ಬಳಕೆ ಮಾಡಿದ್ರೆ ನೀವು ನಿಸರ್ಗನ ಕಾಪಾಡಿದಂಗಾಗುತ್ತೆ. ಇವೆಲ್ಲ ಖರ್ಚು ಕಡಿಮೆ, ಕೇವಲ 200 ರೂಪಾಯಿ ಎಕರೆಗೆ 200 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ಅವುಗಳನ್ನು ಬಳಕೆ ಮಾಡೋದ್ರಿಂದ ನೀವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಬೋದು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಎಂದೂರ್ ಹರಮಠ ಅವರೇ. ಈ ರಸ ಹೇಳುವ ಕೀಟಗಳಾಗಲಿ, ಲದ್ದಿ ಹುಳು ಆಗಲಿ, ಕಾಯಿಕೊರಕ ಆಗಲಿ, ಆಮೇಲೆ ಎಲೆ ತಿನ್ನು ಕೀಟಗಳು, ಇವುಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಶಿಲೀಂಧ್ರನಾಶಕಗಳು ತುಂಬ ಪರಿಣಾಮಕಾರಿ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಸಮಗ್ರ ಕೀಟ ನಿರ್ವಹಣೆಯೊಳಗೆ ರಾಸಾಯನಿಕ ಒಂದು ಔಷಧ ಸಿಂಪಡಣೆ ಜೊತೆಗೆ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಘಟಕಗಳನ್ನ ಉಪಯೋಗ ಮಾಡಿಕೊಂಡ್ರೆ, ವಿಶೇಷವಾಗಿ ರೈತ ಮಿತ್ರ ಕೀಟಗಳು ಬಳಕೆ ಮಾಡುವಂಥದ್ದಾಗಲಿ, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದಾಗಲಿ, ಜೈವಿಕ ಶಿಲೀಂಧ್ರನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ಕಡಿಮೆ ಖರ್ಚಿನೊಳಗೆ ಕೀಟ ನಿರ್ವಹಣೆ ಮಾಡ್ಬೋದು ಮತ್ತು ಉತ್ತಮ ಬೆಳೆಯನ್ನು ಬೆಳಿಬೋದು ರೈತ ಅಂತೇಳಿ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ಇಲ್ಲಿವರೆಗೆ ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಇಂದೂರ್ ಹೆಡ್ಮಠ ಅವರೇ, ಥ್ಯಾಂಕ್ ಯು. ನಮಸ್ತೆ ಸರ್, ನಮಸ್ಕಾರ. ಸಮಗ್ರ ಕೀಟ ನಿರ್ವಹಣೆ ಕುರಿತು ಇದುವರೆಗೆ ಇಂದೂಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಬ್ಯಾಹಟ್ಟಿಯ ಬಸಪ್ಪ ಹನುಮಂತಪ್ಪ ಬಾಣಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳ ಪದಗಳು. Thank you. ಸಮಸ್ಯೆಗೆ ಚರುವಳನೆಂದು ಸಾವಿನ ದವಡ್ಯಾಗ ಸಂಕಟಗೊಂಡು ಹೆಚ್ಚು ಮಾಡಿತು ಹಾರಾಟದ ಯೋಗ ಹೆಜ್ಜೆ ಮೇಳದ ಪದಗಳನ್ನು ಕೇಳುತ್ತಿರುವಿರಿ. ಮೂರು ಮಂದಿ ಕೊಡೆ ಪಾಲಿನ ಬಲ ಮಾಡಿ ರೋಣಿ ಮೃಗ ಸಿರ ಮಳೆ ನೋಡಿ ರೋಣಿ ಮೃಗ ಸಿರ ಮಳೆ ನೋಡಿ ಬೇಜ ಬೇತ ತರೋಹದ ನೋಡಿ